ನಿತ್ಯ ವಿಜ್ಞಾನ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8:00 ಬೆಂಗಳೂರು ವಿವಿಧ ಭಾರತಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:50. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ಲಿಂಗಸ್ಕೂರು ತಾಲೂಕಿನ ಪ್ರಗತಿಪರ ರೈತರಾದ ಮಲ್ಲಿಕಾರ್ಜುನ್ ಗೌಡ ಕನ್ನಾರಿ ಅವರ ಸೀತಾಫಲ ಬೆಳೆಯ ಅನುಭವಗಳು. ನಂತರ ಪೇಟೆ ಧಾರಣೆ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಚಿಕಲ್ಪರ್ವಿ ಗ್ರಾಮದ ನಾಗಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ ಲಿಂಗಸ್ಕೂರು ತಾಲೂಕಿನ ಪ್ರಗತಿಪರ ರೈತರಾದ ಮಲ್ಲಿಕಾರ್ಜುನ್ ಗೌಡ ಕನ್ನಾರಿ ಅವರ ಸೀತಾಫಲ ಬೆಳೆಯ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಲಿಂಗಸ್ಕೂರು ತಾಲೂಕಿನ ಕಡಕಲ್ ಗ್ರಾಮದ ಮಲ್ಲಿಕಾರ್ಜುನ್ ಗೌಡ ಕನ್ನಾರಿ ಅಂತ ಹೇಳಿ. ಇವರು ತೋಟಗಾರಿಕಾ ಬೆಳೆಗಾರರು. ನಾವು ಭಾಳಷ್ಟು ಕಡೆ ನೋಡ್ತೀವಿ ಕೃಷಿಯಲ್ಲಿ ಲಾಭ ಇಲ್ಲ, ಒಕ್ಕಲತನದಲ್ಲಿ ಲಾಭ ಇಲ್ಲ ಅಂಥೇಳಿ ವ್ಯಾಪಾರ ಮಾಡೋರು ನೋಡಿದ್ದೀವಿ. ಬೇರೆ ಕಡೆ ಸ್ವಯಂ ಉದ್ಯೋಗವನ್ನು ಬಿಸಿನೆಸ್ ಮಾಡೋರನ್ನು ಅಲ್ಲಲ್ಲಿ ಬೇರೆ ಬೇರೆ ಕಡೆ ಉದ್ಯೋಗ ಅರಸಿ ಹೋಗುವಂಥ ಜನವನ್ನು, ಅಂತಂದರೆ ಕೃಷಿಯನ್ನು ಬಿಟ್ಟು ಬೇರೆ ಪೂರಕ ಉದ್ಯೋಗಗಳನ್ನಾಗಿರ್ಬೋದು ಅಥವಾ ಬೇರೆ ಬಿಸಿನೆಸ್ಗಳನ್ನು ಮಾಡುವಂಥ ವ್ಯಕ್ತಿಗಳನ್ನು ನಾವು ಅಲ್ಲಲ್ಲಿ ನೋಡ್ತಾ ಇದ್ವಿ. ಆದರೆ ಇಲ್ಲೊಬ್ಬ ಅಪರೂಪದ ವ್ಯಕ್ತಿ ಶ್ರೀಯುತ ಮಲ್ಲಿಕಾರ್ಜುನ್ ಗೌಡ ಕನ್ನಾರಿಯವರು. ಇವರು ಕಿರಾಣಿ ವ್ಯಾಪಾರವನ್ನು ಮಾಡಿಕೊಂಡಿದ್ದವರು, ವ್ಯಾಪಾರವನ್ನು ಮೂಲ ವೃತ್ತಿಯನ್ನಾಗಿ ಮಾಡಿಕೊಂಡಂಥ ವ್ಯಕ್ತಿ. ಆದರೆ ಆ ಒಂದು ವ್ಯಾಪಾರವನ್ನು ಬಿಟ್ಟು ಇವರು ತೋಟಗಾರಿಕೆ ಕೃಷಿ ಕಡೆ ಮುಖ ಮಾಡಿದ್ದು ಒಂದು ರೋಚಕ ಕತೆ ಅಂತಲೇ ಹೇಳ್ಬೋದು. ಸಾಕಷ್ಟು ಬಂಜರು ಭೂಮಿಯನ್ನು ಹಸನು ಮಾಡಿ, ದೊಡ್ಡ ದೊಡ್ಡ ಬಂಡೆಗಲ್ಲುಗಳನ್ನು ಲಕ್ಷಾನುಗಟ್ಟಲೆ ಹಣವನ್ನು ವ್ಯಯ ಮಾಡಿ ಅಲ್ಲಿ ಒಂದು ಫಲವತ್ತಾದಂಥ ಒಂದು ಭೂಮಿಯನ್ನು ನಿರ್ಮಿಸಿ ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳನ್ನು ಇವರು ಬೆಳೆದಿದ್ದಾರೆ. ಮುಖ್ಯವಾಗಿ ದಾಳಿಂಬೆ ಆಗಿರ್ಬೋದು, ಪಪಾಯ ಆಗಿರ್ಬೋದು, ಸೀತಾಫಲ ಆಗಿರ್ಬೋದು, ಬೇರೆ ಬೇರೆ ಒಟ್ಟಿನಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವಂತಹ ರೈತರು ಶ್ರೀಯುತ ಮಲ್ಲಿಕಾರ್ಜುನ್ ಗೌಡ ಕನ್ನಾರಿಯವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಈ ಒಂದು ಸೀತಾಫಲ ಬೆಳೆಯ ಅನುಭವಗಳನ್ನು ತಿಳ್ಕೊಳ್ಳೋಣ. ಸೀತಾಫಲ ಬೆಳೆಯನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು, ಯಾವ ತಳಿಯನ್ನು ಹಾಕ್ಕೊಂಡಿದ್ದಾರೆ, ಯಾವ ಒಂದು ಹಂತದಲ್ಲಿ ಈ ಒಂದು ಬೆಳೆ ಇದೆ, ಏನೇನು ಲಾಭಗಳನ್ನು ನಿರೀಕ್ಷೆ ಇಟ್ಟುಕೊಂಡು ಈ ಬೆಳೆಯನ್ನು ಬೆಳೆದಿದ್ದಾರೆ ಎಂಬಂಥ ಒಂದು ಮಾಹಿತಿಯನ್ನು ರೈತ ಬಾಂಧವರ ಜೊತೆ ಇವರು ಹಂಚಿಕೊಳ್ತಿದ್ದಾರೆ. ಮಲ್ಲಿಕಾರ್ಜುನ್ ಗೌಡ್ರೆ, ತಾವು ತೋಟಗಾರಿಕಾ ರೈತರು, ಇತ್ತೀಚೆಗೆ ತಾವು ಸೀತಾಫಲವನ್ನು ಬೆಳೆದಿದ್ದೀರಿ, ಹೇಗೆ ಅನಿಸುತ್ತೆ ಸೀತಾಫಲ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ? ಪ್ರಾರಂಭದಲ್ಲಿ ರೈತ ಬಾಂಧವರಿಗೊಂದು ಅಳಲು ಮಾರುಕಟ್ಟೆ ಸಮಸ್ಯೆ, ಇದನ್ನು ಹೇಗೆ ಎದುರಿಸಬಹುದು ಎಂಬಂಥ ಒಂದು ತಲೆಯಲ್ಲಿ ಯೋಚನೆ ಇಟ್ಟುಕೊಂಡು ತಾವು ಸೀತಾಫಲವನ್ನು ನಾಟಿ ಮಾಡಿದಿರಿ? ಸೀತಾಫಲ ಬೆಳೆ ಉದ್ದೇಶ ಏನಿಲ್ಲ ಸರ್, ಇವತ್ತು ದಾಳಿಂಬೆ ಜಾಸ್ತಿ ಪ್ರಮಾಣದಾಗ ಆಗಿಬಿಡತ್ರಿ. ಇವು ದುಂಡಾಣ ರೋಗ, ದಾಳಿಂಬೆ ಬಂದು ಅಂಗಮಾರಿ ರೋಗ ಸಿಕ್ಕೊಂಡು ಮತ್ತು ಗಿಡ ಸೊರಬ ರೋಗ ಸಿಕ್ಕೊಂಡು ನಾನಾ ತರ ತೊಂದರೆ. ದಾಳಿಂಬೆ ಏನಂದ್ರ ಐಶ್ವರ್ಯದಾಗಿಟ್ಟು ಕೂಸಿದ್ದಂತೆ ಸರ್. ಅದರಲ್ಲಿ ಮೇಂಟೆನೆನ್ಸ್ ಅನ್ನೋದು ಹೈ ಐತ್ರಿ ಸರ್. ಆಮ್ಯಾಕ ಎಲ್ಲ ನಿಸರ್ಗದೊಳಗ ಹೋರಾಟ ಜಾಸ್ತಿ ಇದ್ರಿ ಸರ್. ಅಲ್ಲಿ ನಿಸರ್ಗ ಸಾಥ್ ಕೊಡ್ಬೇಕು ಸರ್ ದಾಳಿಂಬೆಗೆ. ಅದು ಆ ಕಷ್ಟಕರವಾದ ಬೆಳೆ ಸರ್. ಅದಕ್ಕೆ ಎರಡು ಸೈಡ್ ದಾಳಿಂಬೆ ಮಾಡಲಾರ್ದ ಒಂದು ಇದನ್ನ ಏನಂದ್ರ ಇದು ಮೇಂಟೆನೆನ್ಸ್ ಸುಲಭ ಮೇಂಟೆನೆನ್ಸ್ ಇದ್ರಿ ಸೀತಾಫಲ ಕೃಷಿ. ಕಡಿಮೆ ನೀರಿನಲ್ಲಿ ಬೆಳೆತಕ್ಕಂತ ಬೆಳೆ ಒಂದ್ರೆ, ಎರಡನೇದ್ದು ಅಂತ ಹಾನಿಕರವಾದ ಕೀಟ ಬಾಧೆಗೂ ಒಳಗಾಂಗಿಲ್ಲ ಸರ್ ಬೆಳೆ ಕಡಿಮೆ ಇದಕ್ಕೆ. ಕಡಿಮೆ ಇದ್ರಿ. ಆಮ್ಯಾಕ ಜಾಸ್ತಿ ನೀರ್ ಬೆಳತಕ್ಕಂತ ವೆರೈಟಿ ಅಲ್ಲ ಸರ್ ಸೀತಾಫಲ. ಇದೊಂದು ಕಾಡು ಜಾತಿಯ ಹಣ್ಣು ಅಂತ ಹೇಳಿ ಹೇಳ್ತಾರೆ. ಹ್ಞೂ ಸರ್. ಇದು ಒಂದು ತಳಿ ಬಂದ್ರೆ MNK ಗೋಲ್ಡ್ ಅಂತಾರೆ ಮಹಾರಾಷ್ಟ್ರ ಮೂಲತ್ರ. ಡೋಂಬ್ರೆ ಕುಟುಂಬದವರು ಇದನ್ನ ತಯಾರು ಮಾಡಿದ್ದ ಸಸಿರಿ. ಇದು ಅಲ್ಲಿ ನಿತಿನ್ ಮೋರ್ ಅಂತೇಳಿ ಅವ್ರ ಹತ್ರ ನಾವು ತಗೊಂಬಂದಿರು ಪ್ಲಾಂಟೇಷನ್. 2019 June 30 ಪ್ಲಾಂಟೇಷನ್ ಮಾಡಿವಿ ಸರ್ ನಾವು. 2019 June 30 ಪ್ಲಾಂಟೇಷನ್ ಆಗಿದೆ ಸರ್. ಈಗ ನಾಳೆ 22 June ಹಣ್ಣು ಬಿಡ್ತು ಸರ್ ಫಸ್ಟ್ನೇ ಕ್ರಾಪ್ ನಾಳೆ June 30 ಸರ್. ಗೌಡ್ರೆ, ಈ ಸೀತಾಫಲವನ್ನ ಎಷ್ಟು ಎಕರೆ ಪ್ರದೇಶದಲ್ಲಿ ತಾವು ಹಾಕೊಂಡಿದ್ದೀರಿ? ನಾವು 7.5 to 8 acres ಅಜ್ಮಾಸ್ ಇದು ಮಾಡಿ ಸರ್. 10 acres ಹೊಲ ಸರ್ ಅದು. 10 acres ಹೊಲದಾಗ ಕಲ್ಲೊಡ್ಡು ಬಾವಿ ಒಂದು 2 acres ಅಥವಾ 2.5 acres ಹೋಗಿರ್ಬೋದು ಸರ್. ಕಲ್ಲೊಡ್ಡು ಬಾವಿಗೆ ಕೆರೆಗೆ ಒಂದು 7.5 to 8 acres ಐತೆ ಸರ್. 1820 ಗಿಡ ಕುಂತಾವ್ ಸರ್. 1820 ಗಿಡಗಳು. ಹೌದು, ಪ್ಲಾಂಟೇಷನ್ ಇದೆ ಸರ್. ಅಂದ್ರೆ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಟ್ಟಿರ್ತಾವ? ನಾವು ಸಾಲಿಂದ ಸಾಲಿಗೆ ಬಂದು 14 feet ಕೊಟ್ಟಿವ್ರಿ. ಗಿಡದಿಂದ ಗಿಡಕ್ಕೆ 12 feet ಕೊಟ್ಟಿವ್ರಿ. ನೀರಿನ ವ್ಯವಸ್ಥೆ? ನೀರಿನ ವ್ಯವಸ್ಥೆ ಏನೋ, ನೀರು ಸಫಿಷಿಯಂಟ್ ಇದೆ ನಮ್ಮಲ್ಲಿ. ನೀರಿನ ವ್ಯವಸ್ಥೆ ಏನು ಕಡಿಮೆ ಇಲ್ರಿ. ಆದ್ರೆ ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂತ ನೀರೇ ಬಹಳ ಹೆಚ್ಚಾಗಿ ಹೋಗ್ತಿರೋದು. ಡ್ರಿಪ್ ವ್ಯವಸ್ಥೆ? ಡ್ರಿಪ್ ಇರಿಗೇಷನ್ ಮಾಡಿವಿ ಸರ್. ಡ್ರಿಪ್ ಇರಿಗೇಷನ್ ಮಾಡಿವ್ರಿ, ಹನಿ ನೀರಾವರಿ ಪದ್ಧತಿ. ಅದಕ್ಕಂತೂ ನೀರು ಬೇಕಾಗ ಸರ್. ಎಲ್ಲಿ ಅಂದ್ರ ಅಪ್ ಟು ಜೂನ್ಲಿಂದ ಡಿಸೆಂಬರ್ ತನಕ ನೀರು 6 tingles. ಅಲ್ಲ, ಇದಕ್ಕೆ ಹೆಚ್ಚಿನ ನೀರಿನ ಪ್ರಮಾಣ ಏನು ಬೇಕಾಗಿಲ್ಲ ಅಂತಾರೆ ವಾರಕ್ಕೊಂದ್ಸಲ, ಅಂದ್ರೆ ಕಡಿಮೆ ನೀರಿನ ಬೆಳೆ ಅಂತ ಹೇಳ್ತಾರೆ. ಹೌದೌದು, ವಾರಕ್ಕೊಂದ್ಸರ್ತಿ ಅದು ಸರಿ ಓಕೆ ಸರ್. ಈಗ ನಮ್ಗೆ ಈಗ ಜನವರಿ ಸ್ಟಾರ್ಟಿಂಗ್ ನಿಂದ ಅಪ್ ಟು May 8 ನೀರು ಕೊಡ್ಲೇ ಬರುತ್ತೆ ಸರ್ ಈ ಬೆಳಿಗ್ಗೆ. ಅಸಲ ಮೇನ್ ಬ್ಯಾಸಿಗ್ಯಾಗ ನಮ್ಗೆ ನೀರು ಬೇಕಾಗಲ್ರಿ ಬೆಳಿಗ್ಗೆ. ಈಗ ಮಲ್ಲಿಕಾರ್ಜುನ್ ಗೌಡ್ರಿ, ಈಗ ಬೇರೆ ನಾವು ದಾಳಂಬ್ರಿ ಬೆಳೆ ಬೆಳೆದಂಗೆ, ಹಾಗೇನೆ ಈ ಪಪಾಯ ಬೆಳೆ ಬೆಳೆದಂಗೆ, ಇದಕ್ಕೂ ಕೂಡ ಏರು ಮಡಿಯ ಮಡಿಗಳನ್ನ ಮಾಡಿ ಎತ್ತರದಲ್ಲಿ ಬೋಧ ಮಾಡ್ಕೊಂಡು ಹಾಕ್ಬೇಕಾ ಅಥವಾ ನೇರವಾಗಿ ಇದನ್ನ ನಾಟಿ ಮಾಡೋದು ಉತ್ತಮ ಅಂತೀರಿ? ಇದಕ್ಕೇನು ಬೋಧನ ಅವಶ್ಯಕತೆ ಇಲ್ಲ ಸರ್ ಅದು. ಯಾಕಂದ್ರ ಇದು ಪಪ್ಪಾಯ ದಾಳಿಂಬೆ ಬಂದು ಆಳವಾಗಿ ಇದ್ರ ಬೇರು ಹೋಗಿಲ್ಲ ಸರ್ ಭೂಮಿ ಒಳಗೆ. ಇದು ಏನಂತಂದ್ರೆ ಸೀತಾಫಲ ಆಳವಾಗಿ ಹೋಗೋದ್ರಿಂದ ಏರು ಮಡಿ ಬೆಳೆ ಅವಶ್ಯಕತೆ ಇಲ್ಲ ಸರ್. ಇದು ಭೂಮಿ ಪದರನೊಳಗೆ ಕಲ್ಲ ಇರ್ಲೋ ಏನೇ ಇರ್ಲೋ ಪದರ ಶಿಲೆಯೊಳಗ ಹೋಗ್ತಕ್ಕಂತ ಬೇರು ಸರ್. ದಾಳಿಂಬೆ ಬಂದು 2 feet ಕೆಳಗೆ ಹೋಗಿಲ್ರಿ ಬೇರು. ಮಡಿಯಾಗ ಹಚ್ಚೋದೇನು ಅವಶ್ಯಕ ಇಲ್ಲ ಸರ್. ಆದಷ್ಟು ನಾವು ಭೂಮಿನ ತೆಗ್ ಮಾಡಿ ಹಚ್ಚಿದ್ರೆ ಇನ್ನು ಯೋಗ್ಯ ಸರ್. ಆಮೇಲೆ ನಾವು ಬೆಡ್ ಹಾಕೋದ ಅವಶ್ಯಕ ಇಲ್ರಿ, ಪ್ಲೇನ್ ಆಗಿ ಇಟ್ಕೊಳೋದು ಯೋಗ್ಯ ಸರ್. ಏರು ಮಡಿ ಮಾಡೋ ಅವಶ್ಯಕತೆ ಇಲ್ಲ ಸರ್. ಅಂತಂದ್ರೆ ತಾವು ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಇದನ್ನ ಬೇರೆ ಬೆಳೆಗಳಿಗೆ ಹಾಕಿದಂಗೆ, ಅಂತಂದ್ರೆ ಈಗ ರಾಸಾಯನಿಕ ಗೊಬ್ಬರ ಆಯ್ತು, ಕೊಟ್ಟಿಗೆ ಗೊಬ್ಬರ ಆಯ್ತು, ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ತಾರೆ ಈ ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳನ್ನ ನಾವು ನೋಡಿದಾಗ, ಇದಕ್ಕೆ ಭೂಮಿ ಸಿದ್ಧತೆ ಹೇಗಿರ್ಬೇಕು ಅಥವಾ ಜಾಸ್ತಿ ಗೊಬ್ಬರ ಹಾಕ್ಬೇಕು ಅಥವಾ ಹಾಕ್ಲಿಲ್ಲ ನಡೀತದೆ ಹೇಗೆ? ಇದು ನೋಡು ಸರ್, ನಾವು ತಿಪ್ಪೆ ಗೊಬ್ಬರ ಮ್ಯಾಗನ ಬೆಳೆಸ್ಬೋದು ಸರ್. ರಾಸಾಯನಿಕನ ಬಹಳ ಅವಶ್ಯಕತೆ ಇರುತ್ತೆ. ಇಯರ್ಲಿ 1 to 2 times ಆದ್ರೆ ರಾಸಾಯನಿಕ ಕ್ಲೋಸ್ ಹಣ್ಣು ಬಿಡೋ ಟೈಮ್. ಕೊಟ್ಟಿಗೆ ಗೊಬ್ಬರನ ಹಾಕ್ಬೇಕು, ಅದ್ರ ಜೊತೆಗೆ ಬೇವಿನ ಎಣ್ಣೆನ ಹಾಕ್ಬೇಕು ಸರ್. ಆಮ್ಯಾಕೆ ಜಿಪ್ಸಮ್ ಇಂಥವು ಹಾಕಿದ್ರೆ ಇನ್ನ ಯೋಗ್ಯ ಸರ್. ಪ್ರಾರಂಭದಲ್ಲಿ ಇದು ನಾವು ಕುಣಿಗಳನ್ನ ತೋಡುವಾಗ ಯಾವ ಗೊಬ್ಬರ ಹಾಕ್ಬೇಕು, ಹೇಗೆ ಪ್ರಾರಂಭದಲ್ಲಿ ನಾಟಿ ಮಾಡುವಂತ ಒಂದು ಪದ್ಧತಿ? ಇದು ನಾಟಿ ಮಾಡೋ ಬಂದು ನಾವು ಗುಣಿ ಹೊಡೆದಿಲ್ಲ ಸರ್. ಮಡಿಕೆ ಟ್ರ್ಯಾಕ್ಟರ್ ಮಡಿಕೆ ಒಂಟಿ ಮಡಿಕೆ ಸಾಲ ಬಿಟ್ಟು ಆ ಸಾಲದೊಳಗೆ ಹಚ್ಕೊಂಡಿವಿ ಸರ್. ಆಮೇಲೆ ಸ್ಟಾರ್ಟಿಂಗ್ ನಲ್ಲಿ ಬಂದು ಗೊಬ್ಬರ ಹಾಕೋದು ಅಷ್ಟು ಯೋಗ್ಯ ಅಲ್ಲ ಸರ್, ತಿಪ್ಪೆ ಗೊಬ್ಬರ ಹಾಕ ಸಗಣಿ ಗೊಬ್ಬರ. ಸ್ಟಾರ್ಟಿಂಗ್ ನಲ್ಲಿ ಸಗಣಿ ಗೊಬ್ಬರ ಹಾಕೋದ್ರಿಂದ ಅದರಲ್ಲಿ ಹುಳ ಆಡಿ ಗೊಣ್ಣೆ ಹುಳ ಹುಟ್ಟಿಕೊಂಡು ಬೇರ್ ಕಡ್ದು ನಾಟಿ ಸಾಯ್ತು ಸರ್. ಯಾವುದೇ ಪ್ಲಾಂಟೇಶನ್ ಮಾಡಲು ಸರ್ ಸಗಣಿ ಗೊಬ್ಬರ ಮೊದ್ಲು ಹಾಕ್ಬಾರ್ದು. ಯಾವಾಗ ಹಾಕ್ಬೇಕಂದ್ರ ಸುಮಾರು 4 ತಿಂಗಳು ಮುಂಚೆಕ ಹಾಕಿ ಮಣ್ಣಾಗ ಬೆರೆಸಿ ಅದಕ್ಕೆ ನೀರ್ ಕೊಟ್ಟು ಅದನ್ನ ಕೊಳೆ ಮಾಡಿರ್ಬೇಕು. ಅದು ಕೊಳೆತು ಹೋದಾಗ ನಾವು ಸಸಿ ಹಚ್ಚಿದ್ರೆ ಏಕ್ದಮ್ ಓಕೆ ಸರ್. ಅದನ್ನ ಬಿಟ್ಟು ಅವಾಗೆ ಪ್ರಸ್ತ ಗೊಬ್ಬರ ತಗೊಂಬಂದು ಹಾಕಿದ್ರೆ ಸಸಿ ದಕ್ಕಂಗಿಲ್ಲ ಸರ್. ತೋಟಗಾರಿಕಾ ರೈತರು ಜೂನ್ ತಿಂಗಳಲ್ಲಿ ಹಾಗೇನೆ ಒಂದು ಜುಲೈ ತಿಂಗಳ ಒಂದು ಮೊದಲನೇ ವಾರದಲ್ಲಿ ಇದನ್ನ ನಾಟಿ ಮಾಡ್ತಾರೆ. ಯಾವುದೇ ತೋಟಗಾರಿಕೆ ಬೆಳೆಗಳಿರಲಿ, ಇದು ನಾಟಿ ಮಾಡುವಂತ ಒಂದು ಸೂಕ್ತ ಸಮಯ ಯಾವುದು ಅಂತ ಹೇಳ್ತಾರೆ. ತಾವು ಯಾವ ಒಂದು ತಿಂಗಳಲ್ಲಿ ಇದನ್ನ ನಾಟಿ ಮಾಡಿದ್ರಿ? ಇದು ಸೂಕ್ತ ಸಮಯ ಅಂದ್ರೆ ಜೂನ್ ಟು ಜುಲೈ ಅಪ್ ಟು ಆಗಸ್ಟ್ ತನ ಮಾಡ್ಬೋದು ಸರ್. ಓಕೆ, ಜೂನ್ ಟು ಜುಲೈ, ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮಾಡ್ಬೋದು ಸರ್. ಆಮ್ಯಾಕ ನವಂಬರ್ ಡಿಸೆಂಬರ್ ಜನವರಿ ಮಾಡಿದ್ರೆ ಸೂಕ್ತ ಅಲ್ಲ ಸರ್. ಜನವರಿಯಾಗ ಮಾಡಿದ್ರೆ ಮುಂದೆ ಬಿಸಿಲು ಬರ್ತಾರ, ಅದು ಬೇರೆ ಗ್ರೋತ್ ಆಗಂಗಿಲ್ಲ, ಗ್ರೋತ್ ಆಗಿರಂಗಿಲ್ಲ. ಸಸಿ ಕೂಡ ಸುತ್ತ ಏರಿಯಾ ನಮ್ಮ ಬೇಸಿಗೆ ವಾತಾವರಣದಾಗ ಬಂದು ಭೂಮಿ ಎಲ್ಲ ಕಾವು ಬಂದು ನಾವ್ ಏನ್ ಡ್ರಿಪ್ ನೀರು ಕೊಟ್ರನ ಭೂಮಿ ವಾತಾವರಣ ಹೀಟ್ ಜಾಸ್ತಿ ಆಗಿ ಬೇರೆ ಸಸಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಸರ್. ಆ ಕಾರಣಕ್ಕಾಗಿ ನಾವು ಅಪ್ ಟು ಅಕ್ಟೋಬರ್ ತನ ಎಲಿಜಿಬಲ್ ಸರ್ ಜೂನ್ ಲಿಂದ. ಅಂದ್ರೆ ಪ್ರಾರಂಭದಲ್ಲಿ ಸರ್ಕಾರಿ ಗೊಬ್ಬರ ಏನು ಅವಶ್ಯಕತೆ ಇರಂಗಿಲ್ಲ ಅಂತ ಹೇಳ್ತೀರಿ? ಈ ಕೊಟ್ಟಿಗೆ ಗೊಬ್ಬರ ಅವಶ್ಯಕತೆ ಇಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಅವಶ್ಯಕ ಇಲ್ಲ. ಹಚ್ಚಿಕೊಂಡು ಒಂದು 3-4 ತಿಂಗಳ ಮ್ಯಾಕ ನಾವು ಗಿಡಕ್ಕೊಂದು 2-5 ಕೆಜಿ ಪ್ರಮಾಣದಾಗ ಆಮೇಲೆ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು. ಅಂದ್ರೆ ನಾವು ಬೇರೆ ಬೇರೆ ಹಣ್ಣಿನ ಬೆಳೆಗಳಿಗೆ ನಾವು ಸಾಕಷ್ಟು ಯಥೇಚ್ಛವಾಗಿ ಗೊಬ್ಬರ ಹಾಕೋದು ಇದರಲ್ಲಿ ಕಂಡು ಬರೋದಿಲ್ಲ? ಇಲ್ಲ ಇಲ್ಲ ಸರ್, ಇದು ಪರ್ ಪ್ಲಾಂಟ್ ಇಯರ್ಲಿ ಒಂದು 10 ಕೆಜಿ ಹಾಕಿದ್ರೆ ಸಾಕಿರ್ತದೆ ಸಗಣಿ ಗೊಬ್ಬರ. ಹತ್ತರಲ್ಲಿಂದ 15 ಕೆಜಿ ಹಾಕಿದ್ರು ಬರೋಬ್ಬರ ಆಗ. ಜೊತೆಗೆ ಗೌಡ್ರೆ, ಈಗ ತಾವು ಸೀತಾಫಲವನ್ನ ನಾಟಿ ಮಾಡಿದ್ರಿ, ಯಾವ ತಳಿಯನ್ನ ನೀವು ಆಯ್ಕೆ ಮಾಡ್ಕೊಂಡ್ರಿ? ಇದು MNK ಗೋಲ್ಡ್ ಅಂತ ಹೇಳಿದ್ವಿ ಸರ್. ಮಹಾರಾಷ್ಟ್ರ ಮೂಲ ತಳಿ ರೀ. ಎಲ್ಲಿಂದ ತಂದ್ರಿ, ರೇಟ್ ಹೆಂಗ್ ಬಿತ್ತು ನಿಮ್ಗೆ? ಮಹಾರಾಷ್ಟ್ರ ಸರ್, ಅವರು ಡೆಲಿವರಿ ಬಂದು ಇಲ್ಲಿಗೆ ನಮ್ಗೆ 28 ರೂಪಾಯಿಗೆ ಇಲ್ಲಿಗೆ ಡೆಲಿವರಿ ಕೊಟ್ರು ಪರ್ ಪ್ಲಾಂಟ್. 50 ರೂಪಾಯಿನ ಇನ್ನೊಬ್ರು ಡೋಮ್ರಿಯರು 50-60 ರೂಪಾಯಿ ಹೇಳಿದ್ರಿ. ಅವರು ನರ್ಸರಿಯಾಗ ಎಕ್ಸ್ಪೋರ್ಟ್ ಆದಂತ ಮನುಷ್ಯ ನಮ್ ಕನ್ಸಲ್ಟೆಂಟ್ ಹೇಳಿದ್ರಿ LS ಕುಂಬಾರ್ ಅಂತೇಳಿ. ಅವ್ ಯಾಕೆ 50-60 ಕೊಡ್ತಿರ್ತಾರ್ರಿ, ಇಲ್ಲೇ ಅವ್ರ ತಕ್ಕ ಪಳಗಿದಾರಲ್ಲ ಅದೇ ಸಸಿ ಐತೆ ಅಂತೇಳಿ ಕಡಿಮೆ ರೇಟ್ನಾಗ ಇದು ಮಾಡಿಸ್ತಾರ. ಅಂದ್ರೆ ಅಲ್ಲಿಂದ ನಿಮ್ಗೆ ಇಲ್ಲಿ ಹೊಲಕ್ಕೆ ಬಂದು ತಲುಪಕಪ್ಪ ಅಂತಂದ್ರೆ ಎಷ್ಟು ಬಿತ್ತು ಅಂತ ಹೇಳ್ತೀರಿ? 28 ರೂಪಾಯಿ ಸರ್ ಪರ್ ಪ್ಲಾಂಟ್. ಇಲಾಖೆಯಿಂದ ಏನಾದ್ರು ಸಹಾಯ ಸೌಲಭ್ಯ? ಯಾವುದು ಸಹಾಯ ಸೌಲಭ್ಯ ಸಿಕ್ಕಿಲ್ರಿ, ಡ್ರಿಪ್ಪಿಗೆ ಸಿಕ್ಕಿಲ್ಲ, ಸಸಿಗೆ ಸಿಕ್ಕಿಲ್ಲ. ನಾವೇ ಸ್ವಂತ ಮಾಡ್ಕೊಂಡ್ರಿ ಸರ್. ಈಗ ನೀವು ದಾಳಂಬ್ರಿಯನ್ನ ನಾವು ಕೀಪಿಂಗ್ ಇಟ್ಕೋಬಹುದು, ಸ್ವಲ್ಪ ದಿವಸ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಕೋಬಹುದು. ಜೊತೆಗೆ ಪಪ್ಪಾಯಿಯನ್ನು ಕೂಡ ನಾವು ಸ್ವಲ್ಪ ದಿವಸ ನಾವು ಈಗ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಕೊಂಡು ಅದನ್ನ ಮಾರುಕಟ್ಟೆ ಮಾಡಬಹುದು. ಆದ್ರೆ ಈ ಸೀತಾಫಲ ಇದೆಯಲ್ಲ, ಬಹಳಷ್ಟು ಸೆನ್ಸಿಬಲ್ ಕ್ರಾಪ್ ಅಂತಂದ್ರೆ ಸೂಕ್ಷ್ಮ ಇರುವಂತದ್ದು, ಸ್ವಲ್ಪ ಹಣ್ಣಾಯ್ತಪ್ಪ ಅಂತಂದ್ರೆ ಅದು ಮೆತ್ತಗಾಗಿಬಿಡುತ್ತದೆ, ಒಡೆದು ಹೋಗ್ಬಿಡುತ್ತದೆ. ಇದನ್ನ ಹೇಗೆ ಮಾರುಕಟ್ಟೆ ವ್ಯವಸ್ಥೆ ಬಹಳ ಮುಖ್ಯ, ಇದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡಿರಾ? ಇದು ಬಂದ್ರೆ ಜವಾರಿ ಟೈಪ್ ಡ್ಯಾಮೇಜ್ ಆಗಿಲ್ಲ ಸರ್. ಇದು ಹೈಬ್ರಿಡ್ ವೆರೈಟಿ. ಇದು ಏನೈತೆ ಅಂದ್ರ, ಒಂದು ನಮ್ಗೆ ಕಾಯಿ ಅಂತ ಅದರಿಂದ ಮಾಗುವ ಟೈಮ್ನಲ್ಲಿ ಒಂದು ಗೋಲ್ಡ್ ಕಲರ್ ಬರ್ತದೆ, ಬಾದಾಮಿ ಕಲರ್. ಅಲ್ಲ, ಮಾರುಕಟ್ಟೆ ಸ್ಥಳೀಯವಾಗಿ ನಮ್ಗೆ ಇಲ್ಲಿ ಗುಡ್ಡಗಾಡುಗಳಲ್ಲಿ ಜನ ತಿಂತಾರೆ ಇದನ್ನ. ಬೇರೆ ಕಡೆ ನಗರಗಳಲ್ಲಿ ಬೇರೆ ಬೇರೆ, ಈಗ ಬಾಂಬೆ, ಹೈದರಾಬಾದ್, ಡೆಲ್ಲಿ, ಬೆಂಗಳೂರು, ಇವುಗಳಲ್ಲಿ ಇದರ ಬಳಕೆ ಹೆಚ್ಚಾಗ್ತದೆ. ಈಗ ಈ ಮಾರುಕಟ್ಟೆ ವ್ಯವಸ್ಥೆ ಏನಾದ್ರು ಇನ್ನ ಅಥವಾ ಬೆಳೆದಂತ ರೈತರ ಅನುಭವ ಹೇಗಿದೆ? ಇನ್ನ ಬೇಡಿಕೆಗೆ ತಕ್ಕಷ್ಟು ಇನ್ನ ಫಲಗಳು ಇಲ್ಲ ಸರ್. ಜನರು ಬೇಡಿಕೆಗೆ ತಕ್ಕಷ್ಟು ಇಲ್ಲೇ ನಮ್ಗೆ ಲೋಕಲ್ ರಾಯಚೂರು ಮಾರ್ತಾರೆ, ಹುಬ್ಳಿ ಮಾರ್ತು ಸರ್, ಹುಬ್ಳಿ, ರಾಯಚೂರು, ವಿಜಾಪುರ, ಬೆಂಗಳೂರು ಮಾರ್ಕೆಟ್ ಐತ್ರಿ. ಅಂದ್ರೆ ಸ್ಥಳೀಯವಾಗಿ ಬಳಕೆ ಮಾಡುವಂತಹ ಕನ್ಸೂಮರ್ಗಳು ನಮ್ಮಲ್ಲಿ ಕಡಿಮೆ. ಇದು ಏನಿದ್ರು ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆಯೋದ್ರಿಂದ ಇದನ್ನ ನಗರಗಳಿಗೆ ನಾವು ಇದನ್ನ ಸಾಗಿಸ್ಬೇಕಂತಾರೆ. ಹೌದ್ರ, ಬೆಂಗಳೂರು ಅಂತಲ್ಲರೇ ಬಾಂಬೆದವ್ರು ಬರ್ತಾರ ಖರೀದಿಗೆ ಇಲ್ಲಿ. ಗೌಡ್ರೆ, ಈಗ ನಿಮ್ಮ ಬೆಳೆ ಯಾವ ಹಂತದಲ್ಲಿದೆ? ನಮ್ದು ನಾಳೆ, ಈಗ ನಮ್ದು 1 ವರ್ಷ 7 ತಿಂಗಳದ್ದು ಕ್ರಾಪ್ ಐತೆ ಸರ್ ನಮ್ದು. ಈಗ ನಾಳೆ ಮೇ ಎಂಡಿಗೆ ನಾವು ಹಣ್ಣಿಗೆ ಬಿಡ್ತು ಸರ್ ಫಸ್ಟ್. ಈಗ ನಮ್ಗೆ ನಮ್ಮ 1 ವರ್ಷ 8 ತಿಂಗಳಿಗೆ ಕೆಲವೊಬ್ಬರಿಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಬಂದಿದ್ದೆ ಸರ್. ಅದಕ್ಕೆ ಮೇಂಟೆನೆನ್ಸನ ಚೆನ್ನಾಗಿ ಮಾಡಿದ್ದೀವಿ ರೀ, ಆಮ್ಯಾಕೆ ಕಟಿಂಗ್ ವ್ಯವಸ್ಥೆನ ಚೆನ್ನಾಗಿ ಮಾಡಿದ್ದೀವಿ ರೀ. ಅವ್ರು ಯಾರು ನಮಗೆ ಪ್ಲಾಂಟೇಷನ್ ಕೊಟ್ಟರು ಅವ್ರ ಸಲಹೆ ತಗೊಂಡು ಅವ್ರು ಯಾವ ಮೆಥಡ್ ಹೇಳ್ತಾರೋ ಆ ಮೆಥಡ್ ಫಾಲೋ ಮಾಡಿವ್ರಿ. ಒಳ್ಳೆ ಚೆನ್ನಾಗಿ ಸಸಿ ಗ್ರೋತ್ ಬಂದಿದ್ದಾರೆ, ಅಗಲನೇ ಇದ್ದಾರೆ, ಎಲ್ಲ ಹಿಂಗೆ ಒಂಟಿ ಪಾಚಿ ಹೋಗಿಲ್ಲ ಸರ್ ಗಿಡ. ನಮ್ಮದು ಸೈಜು ಎಲ್ಲ ಚೆನ್ನಾಗಿ ಬಂದಿದ್ರಿ. ಅದ್ರಾಗ ನಾವು ಈ ವರ್ಷ ಕಾಯಿ ಆಗಿತ್ತು ಸರ್, ಫ್ಲವರ್ ಬಿಟ್ಟು ಕಾಯಿ ಆಗಿತ್ತು, ಕಾಯಿ ಕಿತ್ತಾಕಿವಿ. ಕಿತ್ತಾಕಿ ಬೈ ಚಾನ್ಸ್ ಏನೋ ಮಿಸ್ ಆದ ಉಳಿದು ಅವು ಹಣ್ಣು ಸಿಕ್ಕದ್ದೇವ ಸರ್ ಈ ವರ್ಷ. ಅದು ಮಿನಿಮಮ್ 300-550-600 ಗ್ರಾಮ್ ವರೆಗೆ ನಮ್ಗೆ ಹಣ್ಣು ಸಿಕ್ಕ. ಅಂತಂದ್ರೆ ಇದು ನಾಟಿ ಮಾಡಿದ್ಮೇಲೆ ಎಷ್ಟು ವರ್ಷಗಳ ನಂತರ ಇದು ಕ್ರಾಪ್ ನಮ್ಮ ಕೈಗೆ ಬರ್ತದ? 2 ವರ್ಷ ಬೆಳೆಸ್ಬೇಕು ಸರ್, 20 ತಿಂಗಳು ಬೆಳೆಸ್ಬೇಕು ಅಂತ ಹೇಳ್ತಾರೆ. 20 ತಿಂಗಳು ಅಂದ್ರ ನಮ್ಗೆ 2 ವರ್ಷಕ್ಕ ಎಲಿಜಿಬಲ್ ಸರ್. ಹೌದು ಗೌಡ್ರಿ, 2 ವರ್ಷಕ್ಕ ಎಲಿಜಿಬಲ್. ಜೂನ್ಗೆ ಹೆಚ್ಚಾರ ನೆಕ್ಸ್ಟ್ 2ನೇ ವರ್ಷ ಜೂನ್ಗೆ, 1 ವರ್ಷಕ್ಕೆ ಜೂನ್ ಗ್ಯಾಪ್ ಮಾಡಿ 2ನೇ ಜೂನ್ಗೆ ಹಣ್ಣಿಗೆ ಬಿಡ್ಬೋದು ಸರ್. ಈಗ ಗೌಡ್ರಿ ತಾವು ದಾಳಿಂಬ್ರೆ ಬೆಳಿತೀರಿ, ಪಪ್ಪಾಯ ಬೆಳಿತೀರಿ, ಈಗ ಉದಾಹರಣೆಗೆ ನಾವು ದಾಳಿಂಬ್ರೆ ತೆಗೆದುಕೊಂಡ್ರೆ ಅದಕ್ಕೆ ಟ್ರೈನಿಂಗ್ ಮಾಡಬೇಕು, ಫ್ರೂನಿಂಗ್ ಮಾಡಬೇಕು, ಇವೆಲ್ಲಗಳ ಸಮಸ್ಯೆಗಳಲ್ಲಿ ಕಂಡು ಬರ್ತವೆ. ಇಲ್ಲಿ ನಾವು ಸೀತಾಫಲಕ್ಕೆ ಬಂದಾಗ ಈ ಎಲ್ಲ ತಾಂತ್ರಿಕತೆಗಳನ್ನ ಬಳಸ್ಬೇಕಂತ ಹೇಳ್ತೀರಾ? ಇದು ಸೀತಾಫಲಕ್ಕನ್ನ ಪ್ರೂಲಿಂಗ್ ಮಾಡ್ಬೇಕು ಸರ್. ಹಾ, ಸೀತಾಫಲಕ್ಕನ್ನ ಪ್ರೂಲಿಂಗ್ ಮಾಡ್ಬೇಕು. ಅವರು ಏನ್ ಮೆಥಡ್ ಹೇಳಿದ್ರು ಅಂದ್ರೆ ನಮಗೆ ರೀ, ಒಂದು ಲಾಕ್ ನಿಂದ ಇನ್ನೊಂದು ಲಾಕ್ ಇನ್ನೊಂದು ಪಲ್ಲೆ 2 ಫೀಟ್ ಅಂತರಕ್ಕ ನೀವು ಕಟ್ ಮಾಡ್ರಿ ಅಂತ ಹೇಳಿದ್ರು ಸರ್. 2 ಫೀಟ್ ಅಂತರ, ಮತ್ತೆ ಅಲ್ಲಿ ಕೊಂಬೆ ಬರ್ತದೆ ಸರ್, ಮತ್ತೆ ಲಾಕ್ ಬರ್ತದೆ. ಇದ್ರದ್ದು ಏನಿಲ್ಲ ಸರ್, ನಮ್ದಂತೂ ದಾಳಿಂಬೆಗೆ ನಿರ್ವಹಣೆ ಖರ್ಚು ಹೆಚ್ಚೈತ್ರಿ. ಇದ್ರ ನಿರ್ವಹಣೆ ಏನಂದ್ರ ನಾನೇ ತಿರುಗಾಡಿ 1-2 ತಾಸು ಟೈಮ್ ಸಿಕ್ಕ ಹೋದಾಗ ನಾವು ನಮ್ಮ ಮಗ ಇಬ್ರು ಚಾಟ್ನಿ ಮಾಡೇ ಮುಗಿಸಿವ್ರಿ. ಅದೇನು ಯಾರ ನಾನು ಹೊರಗೆ ಲೇಬರ್ ತಂದು ಮಾಡಿಸಿಲ್ಲ ಸರ್. ಆಮ್ಯಾಕ ನಾವು ಇವತ್ತು ಹಚ್ಚಿದು ಹೀಗೆ ನಾಳೆ ಜೂನಿಗೆ ಈಗ 1 ವರ್ಷ 7 ತಿಂಗಳು ಆದ್ರೂ ಕೂಡ ಅಂದ್ರೆ ಒಬ್ರು ಆಳು ಮೇಂಟೈನ್ ಮಾಡಕತ್ತಾರ. ಒಂದ್ ಆಳು ಆದ್ರೆ ಎರಡು ಸೈಡ್ ಟ್ರ್ಯಾಕ್ಟರ್ ಹೊಡ್ಯಾಕ್ ಮಾಡಿದ್ರಿ ವ್ಯವಸ್ಥೆ. ಜನರು ತಿನ್ನುವಂತ ಹಣ್ಣು, ಅದ್ ಜೊತೆಗೆ ಪ್ರಾಣಿ ಪಕ್ಷಿಗಳು ಕೂಡ ಇದನ್ನ ಕುಕ್ತಾವೆ ತಗೋತಾವೆ. ಇದು ತಾವು ಈಗ ದಾಳಂಬ್ರಿಯಲ್ಲಿ ಈಗ ಬರ್ಡ್ ನೆಟ್ಗಳು ಹಾಕುವ ಹಾಗೆ, ಜೊತೆಗೆ ಇದರ ಒಂದು ಮುಂದೆ ಹಣ್ಣಾದ್ಮೇಲೆ ಏನಾದ್ರು ಸಮಸ್ಯೆಗಳು ನಿಮಗೆ ಬರ್ಬೋದಾ? ಓ, ಹಣ್ಣಂದಾಗ ಕೀಟಬಾಧೆಗಳು ಇವು ಪಕ್ಷಿಗಳು ಬಾಧೆ ಇರೋದ ಸರ್. ಹಾ, ಅದಕ್ಕೆ ನಾವು ಏನಾರ ಒಂದು ಅಲ್ಟ್ರೇಷನ್ ಮಾಡ್ಕೋಬೇಕು ಸರ್. ಅಲ್ಟ್ರೇಷನ್ ಅನ್ನೋ ಕೇಳಿದ್ರೆ ಕಾಯ ವ್ಯವಸ್ಥೆ ಮಾಡ್ಬೇಕು. ಇದು ಬಾಳ ಅಂದ್ರ ಗಿಳಿ ಬರ್ತದೆ ಸರ್, ಗಿಳಿ. ಅದಕ್ಕೆ ಗಿಳಿ ಒಂದೇ ಗಿಳಿ ಏನಂದ್ರ ನಾವು ಗಿಳಿನ ಎದುರಿಸೋದು ಏನಿಲ್ಲ, ಒಂದು ವಿಜಿಲ್ ಹೊಡೆದ್ರೆ ಹೋಗುತ್ತೆ ಸರ್. ಅದು ಗಿಳಿ ಆಮ್ಯಾಕ ಆಲ್ಮೋಸ್ಟ್ ಇದು ತಪ್ಪಳದೊಳಗೆ ಮುಚ್ಕೊಂಡಿರ್ತದೆ ಸರ್. ಅದು ಹಣ್ಣು ಹಕ್ಕಿಗಳು ಗುಬ್ಬಿಗಳು ಪ್ರಾಣಿಗಳು ಅವು ಮೇಲಿಂದ ಬಂದಾಗ ಅದನ್ನು ನಾವು ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೂ ನಮಗೆ ರೈತರಿಗೆ ಬರ್ಡನ್ ಆಗುತ್ತೆ ಅನ್ನೋ ಅಂತ ವಿಚಾರ ಏನ್ ಸರ್? ಇನ್ವೆಸ್ಟ್ ಅದನ್ನ ಈಗ ನಾವು ದಾಳಿಂಬಿಗೆ ಬಂದಷ್ಟಂತ ಗಿಳಿ ಅವಳಿ ಅದಕ್ಕೆ ಇರಂಗಿಲ್ಲ ಸರ್. ನಾವು ದಾಳಿಂಬಿನ ಈಜಿ ಮೇಂಟೈನ್ ಮಾಡ್ತೀವಿ ಸರ್. ನಾವೇ ಸ್ವಂತ ಕೈಲೆ ವಿಜಿಲ್ ಹೊಡಿತೀವಿ ಸರ್. 6 ಎಕರೆ ಹೊಲದಾಗ ಒಂದ್ ಸೆಂಟರ್ ಪ್ಲೇಸ್ ನಿಂತು ವಿಜಿಲ್ ಹೊಡೆದ್ಬಿಟ್ರೆ ಗಿಳಿ ಕೆಳಗೆ ಇಳಿಯಂಗಿಲ್ಲ ಸರ್, ಅದು ಮುಂದಕ್ಕೆ ಹೋಗ್ಬಿಡುತ್ತೆ. ಇದು 95% ಕಡಿಮೆ ಸರ್, 5% ಮೇಂಟೆನೆನ್ಸ್ ಸರ್. ಅದು 100% ಇದ್ರೆ 5% ಅದು. ದಾಳಂಬ್ರೆನು ಕೂಡ ಬೆಳೆದಿದ್ರಿ ಪ್ರಾರಂಭದಲ್ಲಿ, ತಾವು ದಾಳಂಬ್ರೆ ಬೆಳೆಗಾರರು, ಆಮೇಲೆ ಪಪ್ಪಾಯ ಹಣ್ಣಿಗೆ ಬಂದ್ರಿ. ಇದು ನೀವು ಈಗ ಹೊಸದಾಗಿ ಬೆಳೆಯನ್ನ ನೀವು ಸೀತಾಫಲಕ್ಕೆ ಬಂದ್ರಿ, ಯಾಕೆ ಈ ಬೆಳೆಗೆ ಬರಬೇಕು ಅಂತ ಅನಿಸ್ತು? ಅಥವಾ ಏನಾದ್ರೂ ಅಲ್ಲಿ ಪಪ್ಪಾಯದಲ್ಲಿ ದಾಳಂಬ್ರೆಯಲ್ಲಿ ಬರುವಂತ ಖರ್ಚುಗಳು ಜಾಸ್ತಿ ಆದವು ಅಥವಾ ಹೇಗೆ ಅಂತ? ಸೋನಾದೇವ್ ಸರ್, ಖರ್ಚಿನ ಸರಿಗೆ ನಾವು ಬೆಳೆನ ತೆಗೆದಿವ್ರಿ, ನಮ್ಗೇನ್ ಲಾಸ್ ಅನ್ನೋದು ಸಮಸ್ಯೆ ಇಲ್ಲ ಸರ್. ಇನ್ ಟೈಮ್ ಮೇಂಟೈನ್ ಮಾಡಿವ್ ಸರ್. ನಮ್ಗೆ ಈಗ 55 ಇಯರ್ಸ್ ಸರ್. ಮುಂದ ಹೋರಾಟ ಮಾಡೋ ಲೇಬರ್ ಸಮಸ್ಯೆ ರೀ, ಹೋರಾಟ ಮಾಡೋ ಶಕ್ತಿ ನಮ್ಗೆ ಚೈತನ್ಯ ಕಡಿಮೆ ಆಗ್ತಾ ಬರ್ತದೆ. ಮುಂದ ಇದು ಒಂದು ರಿಟೈರ್ಮೆಂಟ್ ಪೆನ್ಷನ್ ಇದ್ದಂಗೆ ಇರ್ತಪ್ಪ ಅಂತೇಳಿ ನಾವೇನಂದ್ರ 100 ರೂಪಾಯಿ 150 ರೂಪಾಯಿ ಸಿಗುತ್ತಂತ ನಿರೀಕ್ಷೆ ಮಾಡಿಲ್ರಿ. 20 ರೂಪಾಯಿನ ಲೋಕಲ್ ಮಂದಿ ಒಯ್ತಾರ ಅಂತೇಳಿ ಮಾಡಿವಿ ಸರ್, 20 ರೂಪಾಯಿ ಕೆಜಿ. ಗೌಡ್ರೆ ಹೇಳಿ, ಈಗ ಆ ಕಾಯಿ ಆರಂಭವಾದ ನಂತರ ಇದರ ಒಂದು ಇಳುವರಿ ಪ್ರಮಾಣ ಎಷ್ಟಿರ್ತದೆ? ಅಥವಾ ಒಂದು ಅಂದಾಜಾಗಿ ಒಂದು ಗಿಡಕ್ಕೆ ಎಷ್ಟು ಇಳುವರಿ ಬರಬಹುದು ಅಂತ, ಕಾಯಿಗಳು ಕಚ್ಚಬಹುದು ಅಂತ ಹೇಳ್ತೀರಿ? ಈಗ ನಾವು ತಿಳ್ಕೊಂಡ ಪ್ರಕಾರ 5-10 ಕೆಜಿ ನಿರೀಕ್ಷೆ ಇದೆ ಸರ್ ನಮಗೆ, ಸ್ಟಾರ್ಟಿಂಗ್ ಫಸ್ಟ್ ಕ್ರಾಪ್ ರೀ. ಈಗ ನಾವು ಮಹಾರಾಷ್ಟ್ರದಾಗ ನಮ್ಮ ಕನ್ಸಲ್ಟೆಂಟ್ ನೋಡಿ ಬಂದದ್ದಾಗಲೂ ಇನ್ನು ಅವರು ಬೆಳೆದದ್ದು ನಾವು ನೋಡಿದ ವಿಚಾರವಾಗಿದ್ರನ್ನ ಒಂದು ಗಿಡಕ್ಕ 4-5 ವರ್ಷದಾಗ 60-80 ಕೆಜಿ ಬೆಳೆ ತೆಗೆದಾರಿದ್ದಾರೆ ಸರ್ ಪರ್ ಪ್ಲಾಂಟ್. 60-80 ಕೆಜಿ 80 ಕೆಜಿ ರೀ, ಆ 4-5ನೇ ಕ್ರಾಪಿಗೆ ಸರ್. 4-5ನೇ ಕ್ರಾಪ್ ಅಂದ್ರೆ ಸುಮಾರು 1-8 ವರ್ಷ ಗಿಡ ರೀ ಸರ್. ಆಮ್ಯಾಕ ಎಷ್ಟು ಕ್ರಾಪ್ ಎಷ್ಟು ನಮಗೆ ಈಲ್ಡ್ ಬರುತ್ತೆ ಅನ್ನೋದಕ್ಕಿಂತ ನಾವು ಎಷ್ಟು ಯಾವ ತರ ಮೇಂಟೆನೆನ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತದೆ. ಅಂದ್ರೆ ನಿರ್ವಹಣೆ ಮೇಲೆ ಹೋಗ್ತದೆ? ಹೌದೌದು ಸರ್. ಮೇನು ನಾವು ಸಸಿ ಪ್ಲಾಂಟೇಷನ್ ಮಾಡಿಂದ ಅದಕ್ಕೆ ಸರಿಯಾದ ಗ್ರೋತ್ ಮಾಡ್ಕೋಬೇಕ್ರಿ, ಅದಕ್ಕೆ ಸರಿಯಾದ ಟೈಮಿಗೆ ನಾವು ಪ್ರೂಲಿಂಗ್ ಮಾಡ್ಕೋಬೇಕು, ಆಸರೆ ಕೊಡಬೇಕು ಅದಕ್ಕೆ. ಹ್ಞೂ, ಅದಕ್ಕೆ ಪ್ರೂಲಿಂಗ್ ಮಾಡ್ಕೊಂಡು ಜಾಸ್ತಿ ಪಂಗಿಗಳು ಬರ್ಬೇಕು. ಪಂಗಿಗಳು ಬಂದಂಗೆಲ್ಲ ಗಿಡ ಸೈಜ್ ಅಗಲ ಅದ ಎಷ್ಟು ನಮ್ಗೆ ಅಗಲ ಇರ್ತವೆ, ಎಷ್ಟು ಟೊಂಗಿಗಳು ಇರ್ತಾವ ಅದ್ರ ಮ್ಯಾಗ ನಮ್ಗೆ ಈಲ್ಡ್ ಇರ್ತಾರೆ, ನಮ್ಮ ನಿರ್ವಹಣೆ ಮೇಲೆ ಇರ್ತದೆ. ಅದಂತ ಈ ಸೀತಾಫಲವನ್ನ ಬೆಳಗ್ಗಿಂತ ಮುಂಚೆ ಮಲ್ಲಿಕಾರ್ಜುನಗೌಡ ಕನ್ನಾರ ಅವರೇ ಏನಾದ್ರೂ ಮಾಹಿತಿ ತರಬೇತಿ ಎಲ್ಲಾದ್ರೂ ತೋಟಗಳಲ್ಲಿ ಸುತ್ತಾಡಿ ಅಲ್ಲಲ್ಲಿ ನೋಡ್ಕೊಂಡ್ ಬಂದಿದ್ದು? ಏನಿಲ್ಲ ಸರ್, ಯಾವ್ದು ನೋಡ್ಕೊಂಡ್ ಬಂದಿಲ್ಲ ಸರ್. ನಮ್ಮ ಕನ್ಸಲ್ಟೆಂಟ್ ದಾಳಿಂಬೆ ನೋಡಕ್ ಬರ್ತದ್ರಿ ಎಲ್ ಎಸ್ ಕುಮಾರ್ ಅಂತ ಹೇಳಿವಲ್ರಿ, ಅವರು ಒಂದು ವಿಶ್ವಾಸ ಮೇಲೆ ನಾವು ಮಾಡಿವ್ರಿ. ಆಮ್ಯಾಕ ಅದಕ್ಕಿಂತ ಬಿಫೋರ್ ಅಂದ್ರೆ ಇಲ್ಲಿ ಧ್ರುವ ಕುಲಕರ್ಣಿ ಅವರು ಒಂದ್ಲಾಗಿ ಮಾಡಿದ್ದಾರೆ ಸರ್. ಅಂದ್ರೆ ಒಂದ್ಲಿವ್ರು ಅವರು ಕೂಡ ಪ್ರಗತಿಪರ ರೈತರು. ಪ್ರಗತಿಪರ ರೈತರು ಒಳ್ಳೆ ರೈತರ್ರಿ ಅವರು. ಇನ್ನೊಂದ್ ಏನಂದ್ರ ಬರೇ ದಾಳಿಂಬೆ ಒಳಗ ಅಂತರ ಕ್ರಾಪ್ ಮಾಡಿದ್ದಾರೆ ಸರ್. ದಾಳಿಂಬೆ ಒಳಗ ಅಲ್ಲಿ ಸೀತಾಫಲವನ್ನು ಹಾಕಿದ್ರು. ಅಂತರ ಕ್ರಾಪ್ ಮಾಡ್ರಿ. ದಾಳಿಂಬೆಗೆ ನೀರಿನ ಪ್ರಮಾಣ ಜಾಸ್ತಿ ಬೇಕ್ರಿ, ಅದಕ್ಕೆ ಕಡಿಮೆ ನೀರಿನ ಪ್ರಮಾಣ ಬೇಕಾದದಕ್ಕ ಅಲ್ಲಿ ಇಳುವರಿ ತೆಗಿಯಕ್ ಆಗಿಲ್ಲ ಸರ್ ಅವ್ರಿಗೆ. ಗಿಡಗಳು ಆಸರೆ ಜಾಸ್ತಿ ಆಯ್ತು ಅನ್ಸತ್ತೆ. ಹೌದೌದು ಸರ್, ಅದು ನೀರು ಕಡಿಮೆ ಬೇಕಲ್ರಿ, ನೀರು ಜಾಸ್ತಿ ಆಗಿ ಅವರು ಈಳು ತೆಗಿಯಕ್ ಆಗಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಉದಾಹರಣೆಗೆ ಒಂದು ಕೆಜಿ ಸೀತಾಫಲವನ್ನು ನಾವು ತೆಗೆದುಕೊಂಡಾಗ ಒಂದು ಎರಡರಿಂದ ಮೂರು ಕಾಯಿಗಳು ಬರ್ಬೋದಾಗವ್ರೆ? ಇಲ್ಲ ಸರ್, ನಾವು ಕಡಿಮೆ ಅಂದ್ರ 400-500 grams ಕಡಿಮೆ, ಹೈಯೆಸ್ಟ್ 850-900 grams ಬರ್ತಾರೆ ಒಂದು ಪರ್ ಫ್ರೂಟ್. ಅಂದ್ರೆ ಒಂದು ಹಣ್ಣು ಹೊಡೆದ್ ಬಿಟ್ರಪ್ಪ ಅಂತಂದ್ರೆ ಒಂದು ಇಬ್ಬರು ಮೂರು ತಿನ್ಬಹುದು ಅದನ್ನ ರುಚಿಗೆ ತಕ್ಕಂತೆ. ಆರಾಮ್ ತಿನ್ಬಹುದು. ಆಮ್ಯಾಕ ಅದನ್ನ ಬೀಜ ಸಂಖ್ಯೆ ರೀ ಒಳಗ ಸೀಡ್ಲಿಂಗ್ ಎಷ್ಟು ಇರ್ತಂದ್ರ ಕಾಮನ್ ಜವಾರಿ ಒಳಗಂದ್ರ ಫುಲ್ ನೂರು 700 ಹೆಂಗ ಸೈಜ್ ಇರ್ತಂಗ ಬೀಜ ಇರ್ತದ್ರಲ್ಲಿ. ಇದರಲ್ಲಿ ಬಂದು ನಮ್ಗೆ ನಮ್ದು ಒಂದು ಹಣ್ಣು ಕಟ್ ಮಾಡಿದಾಗ ಅದರಲ್ಲಿ 17 ಬೀಜ ಇರ್ತದೆ ಸರ್. 522 grams ಹಣ್ಣಿಗೆ 17 ಬೀಜ ಇರ್ತದೆ. ಅಂದ್ರೆ ಅದರದ್ದು ಒಂದು ಸಿಹಿನೇ ಜಾಸ್ತಿ ಇರ್ತದೆ, ಬೀಜಗಳ ಪ್ರಮಾಣ ಕಡಿಮೆ ತಿರುಳು ಪ್ರಮಾಣ ಜಾಸ್ತಿ ಇರ್ತದೆ. ಲಾಭದಾಯಕ ಬೆಳೆ ಅನ್ನೋದಕ್ಕಿಂತ್ರೆ ಅದು ಯಾವುದು ಮಾರ್ಕೆಟ್ನಾಗ ಲಾಭ ಅಂತ ಹೇಳಕ್ಕಿಲ್ರಿ. ಅವತ್ತಿನ ಹುಟ್ಟಿದ್ದ ರೇಟ್ ಏನಿರ್ತೋ ಅದ್ರ ಮ್ಯಾಗ ನಾವು ಲಾಭ ನಿರೀಕ್ಷೆ ಮಾಡ್ಬೇಕ್ರಿ. ಲಾಭ ಇಟ್ಕೊಂಡು ಕೃಷಿ ಅಂತ ಯಾವತ್ತು ಮಾಡ್ಬಾರ್ದು ಸರ್. ಇಷ್ಟೇ ಬರುತ್ತಂತ ಹೇಳಿ ಲೆಕ್ಕ ಹಾಕೊಂಡು ಮಾಡಿದ್ರೆ ಮತ್ತೆ ಲಾಭ ನಿರೀಕ್ಷೆ ಮಾಡಿ ಕೃಷಿ ಯಾವತ್ತು ಮಾಡ್ಬಾರ್ದು ಸರ್. ತೋಟದೊಳಗ್ರಿ ಯಾವುದೇ ವ್ಯಕ್ತಿ ಆ ಬೆಳೆ ಜೊತೆಗೆ ನಾವಿದ್ದಾಗ ಆ ಬೆಳೆ ಜೊತೆಗಿದ್ದು ಆ ಬೆಳೆ ನಿರ್ವಹಣೆ ಹೇಗೆ ಅನ್ನೋದು ಗೊತ್ತಾಗುತ್ತೆ. ಬೆಳೆ ಜೊತೆಗಿದ್ದಾಗ ಅದ್ರ ಜೊತೆಗೆ ನಾವಿದ್ದಾಗ ಮಾತ್ರ ನಮ್ಮ ಜೊತೆಗೆ ಅದು ಇರ್ತಂತ ನಾನು ಒಂದು ಹೇಳಲು ಬಯಸ್ತೀನಿ. ಯಾವುದೇ ಕ್ರಾಪ್ ಮಾಡಿ ಸರ್ ಅದ್ರ ಜೊತೆಗೆ ಫಸ್ಟ್ ನಾವಿರಬೇಕು. ಹೇಗೆ ಅನ್ಸುತ್ತೆ ಇದನ್ನು ಮಾಡಿದ್ಮೇಲೆ ಒಳ್ಳೆ ಲಾಭ ಸಿಗಬಹುದು ಅಥವಾ ಮೇಂಟೆನೆನ್ಸ್ ಕಡಿಮೆ ಆಗಿದೆ ಅಂತ ಹೇಳಿ? ನಿರೀಕ್ಷೆ ಇದೆ ಸರ್, ಒಳ್ಳೆ ಲಾಭ ಆಗುತ್ತಂತ ನಿರೀಕ್ಷೆ ಇದೆ ಸರ್. ಆ ತರ ನಾವು ನಿರ್ವಹಣೆ ಮಾಡ್ತೇನೆ ಸರ್. ನಾವು 4-5 ಕ್ರಾಪ್ಗೆ ನಮ್ಮ ಟಾರ್ಗೆಟ್ 80-90 ಕೆಜಿ ತೆಗಿಬೇಕಂತ ಇದ್ರಿ. ನಮ್ ಟಾರ್ಗೆಟ್ ಮಿನಿಮಮ್ 50-60 ಕೆಜಿ ಸಿಗುತ್ತೆ ಒಂದು ಗಿಡಕ್ಕೆ. ಒಂದು ಗಿಡಕ್ಕೆ ಪ್ರಾರಂಭದಲ್ಲಿ ಇದರ ಇಳುವರಿ ಕಡಿಮೆ ಅಂತೀರಾ ಅಥವಾ 2ನೇ ವರ್ಷ 3ನೇ ವರ್ಷ ಹಿಂಗೆ ಹೆಚ್ಚಾಕೊಂತ ಹೋಗ್ತದೆ? ಹೆಚ್ಚಾಕಂತ ಹೋಗುತ್ತೆ. ಗಿಡ ಗ್ರೋತ್ ಆದಂಗಲ್ಲ, ಪ್ಲಾಂಟ್ ಯಾವ ತರ ಗ್ರೋತ್ ಆಗುತ್ತೋ ಅದ್ರ ಮೇಲೆ ಇಳ್ಡಿ ಹೆಚ್ಚಾಕಂತ ಹೋಗ್ತದೆ. ಅದು ಗ್ರೋತ್ ಆಗೋ ಕೂಡ ನಮ್ ನಿರ್ವಹಣೆ ಹೆಚ್ಚಿರ್ತದೆ ಸರ್ ಅಲ್ಲಿ. ಎಷ್ಟು ವರ್ಷ ತನಕ ಇದು ಗಿಡ ಇರ್ತದೆ ಅಂತ ಹೇಳ್ತೀರಿ ಗೌಡ್ರೆ? 25-30 ವರ್ಷ ಅಂತ ಹೇಳ್ತಾರೆ ಸರ್. ನಮ್ಗೆ 20 ವರ್ಷ ಬಂದ್ರ ಏನ್ ತ್ರಾಸ ಐತಿ ಹೇಳಿ ಸರ್. ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದು? ಲಾಂಗ್, ಹೌದೌದು ಸರ್, ಒನ್ ಟೈಮ್ ಇನ್ವೆಸ್ಟರ್. ತಾವ್ ಹೇಳಿದ್ರಿ ಇದ್ರದ ಕೆಂಪು ಕಲರ್ ಒಂದು ಕಾಯಿ ಮೇಲೆ ಬರ್ತದೆ, ಇದನ್ನ ಕೀಪಿಂಗ್ ಕ್ವಾಲಿಟಿ ಇದನ್ನ ಸರಿಯಾಗಿ ಇಟ್ಕೋಬಹುದು ಅಂತ ಹೇಳಿದ್ರಿ. ಅದಾಗ ಮೇಲಿನ ಒಂದು ಸಿಪ್ಪೆ ಇರ್ತದಲ್ಲ, ಅದು ದೊಡ್ಡ ಗಾತ್ರದ ಇರ್ತದ? ದೊಡ್ಡ ಗಾತ್ರದ ಸರ್. ಅದ್ರ ಒಂದು ಕಣ್ಣು, ಆ ಕಣ್ಣು ದೊಡ್ಡ ಗಾತ್ರ ಇರ್ತವೆ. ದೊಡ್ಡ ಗಾತ್ರ, ದೊಡ್ಡ ಗಾತ್ರ ಕಣ್ಣು ನಮ್ಗೆ ಯಾವಾಗ ಇದ್ದಾಗ ಒಳಗಿನ ತಿರುಳ ಸತೆ ದೊಡ್ಡದಿರ್ತದೆ. ಹೌದೌದು, ಸುಮಾರು ನಮ್ಗೆ ತಿರುಳು ಯಾವ ಗರ್ತಿರ್ತಂದ್ರ ಸುಮಾರು ನಾವು ಫಲವತ್ತತೆ ಹಣ್ಣು ತಗೊಂಡಾಗ್ರಿ ನಮ್ದೊಂದು ಹಳೆ ಕಾಯಿನ್ 2 ರೂಪಾಯಿ ಕಾಯಿನ್ ಇಂದ 5 ರೂಪಾಯಿ ಹಳೆ ಕಾಯಿನ್ ವರೆಗೆ ಇರ್ತದೆ. ಹಳೆ ಕಾಯಿನ್ ಸುಮಾರು ಅಂದ್ರ ಈಗ ಸರೌಂಡಿಂಗ್ ಮೂರು ಬಟ್ಟು ಕ್ಯಾಚ್ ಆಗಷ್ಟು ಒಂದು ಕಣ್ಣು ಬರ್ತಾರ ಹಣ್ಣಿನ ಮೇಲೆ. ಈಗ ಅನ್ಸತ್ತೆ ರೀ ಗೌಡ್ರೆ, ತಾವು ದಾಳಂಬರಿ ಬೆಳೆದಿದ್ರಿ, ಪಪ್ಪಾಯ ಬೆಳೆದಿದ್ರಿ, ಇದಕ್ಕೆ ನಮಗೆ ಎಲ್ಲ ಅದಕ್ಕಿಂತ ಇದರಲ್ಲಿ ಖುಷಿ ಇದೆ. ಇಲ್ಲಿ ಲೇಬರ್ ಮೇಂಟೆನೆನ್ಸ್ ಕಡಿಮೆ ಇದೆ ರೀ, ಎಲ್ಲ ನಿರ್ವಹಣೆ ಖರ್ಚು ಬಹಳ ಕಡಿಮೆ ಇದೆ ಸರ್. ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರ ನಮ್ಗೆ ಇದರಲ್ಲಿ ಎಷ್ಟು ನಾವು ದುಡಿಮೆ ಪ್ರಕಾರ ನಮ್ಗೆ ಲಾಭ ನಿರೀಕ್ಷೆ ಇದ್ದಷ್ಟು ಸಿಗುತ್ತಂತ ಲೆಕ್ಕ ಇದೆ ಸರ್. ನಮ್ಗೇನು ಖುಷಿ ಅನ್ನಿಸ್ತದೆ. ಈಗ ಗೌಡ್ರೆ, ತಾವು ಈ ಸಲ ವಾತಾವರಣ ಸ್ವಲ್ಪ ಏರುಪೇರು ಆಯ್ತು, ಮಳೆಯ ಒಂದು ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಬಂತು, ಕೆಲವೊಂದು ಕೃಷಿ ಒಂದು ಬೆಳೆಗಳು ಕೂಡ ಕೆಲವೊಂದು ಲಾಸ್ ಆಯ್ತು. ಈ ಸಲ ನಿಮ್ಮ ತೋಟಗಾರಿಕೆ ಬೆಳೆಗಳು ಅಥವಾ ಈ ದಾಳಂಬ್ರೆ ಹೇಗೆ ಬಂತು ತಮ್ದು ಇಳುವರಿ? ನಮ್ದಿನ್ನ 4 ತಿಂಗಳು ಮುಗಿತು ಸರ್ ಇದ್ರಲ್ಲಿ ಒಡೋದು. ಆದ್ರನ್ನ ಮೇಂಟೆನೆನ್ಸ್ ಇಷ್ಟು ವರ್ಷಕ್ಕಿಂತ ಈ ವರ್ಷ ಹೆವಿ ಆಗಿತ್ತು ಸರ್ ಮೇಂಟೆನೆನ್ಸ್. ಏನಂತೀರಿ ಗೌಡ್ರೆ, ಈಗ ಹೊಸದಾಗಿ ಈ ಒಂದು ಸೀತಾಫಲವನ್ನ ನಾಟಿ ಮಾಡುವಂತಹ ರೈತರಿಗೆ ಆಗಿರ್ಬೋದು, ಬೆಳೆಯುವಂತದ್ದಾಗಿರ್ಬೋದು, ಈ ಒಂದು ಸೀತಾಫಲ ಬೆಳೆಯನ್ನ ಮಾಡಿದ್ರೆ ರೈತ ಬಾಂಧವರು ಯಶಸ್ಸನ್ನ ಕಾಣ್ತಾರ ನಿಮ್ಮ ಅನುಭವದಲ್ಲಿ? ಸರ್ ಯಶಸ್ಸು ಕಾಣ್ತಾರ ಅಂತಾನೆ ಹೇಳ್ಬೋದು ಸರ್, ಕಾಣಂಗಿಲ್ಲ ಅಂತ ಹೇಳ್ಬೋದು ರೀ. ಅವ್ರವ್ರ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಇರ್ತಾರ. ನಾವೇನಂದ್ರೆ ಒಂದು ಧೈರ್ಯ ಮಾಡಿ ಹಾಕಿವಿ ಸರ್. ನಮ್ದು ಯಾವ್ದು ಬೆಳೆ ಕ್ರಾಪ್ ಬಂದಿಂದ ನಾವು ಹೆಚ್ಚಿನ ಮಾಹಿತಿ ಕೊಡ್ಬೋದು ಸರ್. ಇನ್ನ ಯಾವ್ದು ಕ್ರಾಪ್ ಬಂದಿಲ್ಲ ನಮ್ದು. ಈಗ ಹಣ್ಣುಗಳನ್ನ ತಿನ್ನುವಂತ ಒಂದು ಪ್ರವೃತ್ತಿ ಹೆಚ್ಚಾಗಿದೆ, ಅದರಲ್ಲಿ ರೈತ ಬಾಂಧವರು ಅಲ್ಲಲ್ಲಿ ಬೆಳೆಯೋದ್ರಿಂದ ಮಾರುಕಟ್ಟೆ ವ್ಯವಸ್ಥೆ ಸ್ಥಳವಾಗಿಯೂ ಕೂಡ ಇದೆ, ಮತ್ತೆ ಬೇರೆ ಬೇರೆ ನಗರಗಳಲ್ಲೂ ಕೂಡ ಇದೆ. ಮಾಡಿದ್ರು ಕೂಡ ಸಪೋಸ್ ಆಗಿ ರೈತ ಬಾಂಧವರು ಎಷ್ಟು ಎಕರೆಯಿಂದ ಸ್ಟಾರ್ಟ್ ಮಾಡಿದ್ರು ಉತ್ತಮ ಅಂತ ಹೇಳ್ತೀರಿ ಗೌಡ್ರೆ? ನೋಡ್ರಿ ಸರ್, ನಾವು ಮಾಡಿದಪ್ಪ ಅಂದ್ರೆ 7ರಿಂದ 8 ಎಕರೆ ಮಾಡಿದ್ರ ಮೇಲ್ಗಡೆ ಕಳ್ಸಕ್ ಸಾಧ್ಯ ಐತ್ರಿ. ದೊಡ್ಡ ಗಾಡಿಗೆ ಮಾಲ್ ಸಿಗತ್ರ ಸುಮಾರು ಒಂದು 6ರಿಂದ 7-8 ಟನ್ ಮಾಲ್ ಬಂದಾಗ ಮಾತ್ರ ಬೇರೆ ವ್ಯಾಪಾರಸ್ಥರು ಬರ್ತಾರ, ನಮಗೆ ಒಳ್ಳೆ ಮಾರ್ಕೆಟ್ ಸಿಗುತ್ತೆ ಸರ್. ಅದನ್ನೇ ನಾವು 1 ಎಕರೆ 2 ಎಕರೆ ಮಾಡಿದಪ್ಪ ಅಂದ್ರೆ ಲೋಕಲ್ ಮಾರ್ಕೆಟ್ಗೆ ಹಾಕುವ, ಯಾಕಂದ್ರೆ ಅದು ಒಂದು 2 ಟನ್ನು 1 ಟನ್ ಬಂದ್ರೆ ಬೇರೆ ಮೇಲೆ ವ್ಯಾಪಾರಸ್ಥರು ಬರಕ್ ಸಾಧ್ಯ ಇಲ್ಲ ಸರ್. ಮಿನಿಮಮ್ ಒಂದು 1500-2000 ಗಿಡ ಇದ್ದಾಗ ಮಾತ್ರ ಮೇಲೆ ಕಳ್ಸಕ್ ಸಾಧ್ಯ ಐತ್ರಿ ಸರ್. 100 ಗಿಡ ಮಾಡಿದೆ 200 ಗಿಡ ಮಾಡಿದೆ ಅಂದ್ರೆ ಅದು ನಮಗೆ ಮಾರ್ಕೆಟ್ ಅನ್ನ ಸಿಗಂಗಿಲ್ರಿ, ಅದು ನಮ್ಗೆ ಒಳ್ಳೆ ರೇಟ್ ಸಿಗಕ್ ಸಾಧ್ಯ ಇಲ್ಲ ಸರ್. ಒಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಗೌಡ್ರೆ, ಒಂದು ಹೊಸ ಬೆಳೆಯತ್ತ ಮುಖ ಮಾಡಿದ್ರೆ, ಈಗಾಗಲೇ ತಾವು ತೋಟಗಾರಿಕಾ ಬೆಳೆಗಾರರು, ಒಂದು ಬರಡು ಭೂಮಿಯಲ್ಲಿ ಬಹಳಷ್ಟು ಪರಿಶ್ರಮವನ್ನು ಮಾಡಿ ದಾಳಂಬ್ರಿ ಬೆಳೆದಿನ, ತಾವು ಈಗಾಗಲೇ ಬೆಳೆದಿದ್ದಂಥ ಒಂದು ದಾಳಂಬ್ರಿ ತೋಟವನ್ನು ನಾವು ವೀಕ್ಷಣೆ ಮಾಡಿದ್ದೀವಿ. ಕಾಂಡದಲ್ಲಿನೇ ನಿಮ್ಮ ದಾಳಂಬ್ರಿ ಬೆಳೆದದ್ದು ಒಂದು ಬಹಳಷ್ಟು ಅದ್ಭುತವನ್ನು ನಾವು ನೋಡಿದ್ದೀವಿ. ಸೀತಾಫಲವನ್ನು ವೈಜ್ಞಾನಿಕವಾಗಿ ಬೆಳಿಬೇಕು, ಅದರಲ್ಲೂ ಕೂಡ ಲಾಭ ತಗೋಬೇಕು ಅಂತ ಒಂದು ದೃಷ್ಟಿಯಲ್ಲಿ ಬೇರೆ ಬೆಳೆಗಳಿಗೆ ಮುಖ ಮಾಡಿದಿರಿ. ನಿಮ್ಮಂತಹ ರೈತ ಬಾಂಧವರು ಇರುವಂತಹ ಒಂದು ಭೂಮಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಜೊತೆಗೆ ಆಧುನಿಕ ತಂತ್ರಜ್ಞಾನಗಳನ್ನಾಗಿರ್ಬೋದು, ಇಲಾಖೆಯ ಯೋಜನೆಗಳ ಲಾಭವನ್ನು ಪಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಉದಾಹರಣೆಗೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲೂ ಕೂಡ ಈ ಒಂದು ಬೆಳೆಗಳನ್ನು ಬೆಳಲಿಕ್ಕೆ ಅವಕಾಶ ಆಗಿದೆ, ಹನಿ ನೀರಾವರಿ ಯೋಜನೆಗಳು ಕೂಡ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಲಭ್ಯವಾಗಿದ್ದಾವೆ. ಒಟ್ಟಿನಲ್ಲಿ ತಾವು ಬೆಳೆದಂಥ ಸೀತಾಫಲ ಬೆಳೆ ಚೆನ್ನಾಗಿ ಬೆಳೀಲಿ, ಮುಖ್ಯವಾಗಿ ಒಳ್ಳೆಯ ಮಾರುಕಟ್ಟೆ ವ್ಯವಸ್ಥೆ ತಮಗೆ ಸಿಗಲಿ, ನಿಮ್ಮ ಸೀತಾಫಲ ಬೇಸಾಯ ಯಶಸ್ವಿಯಾಗಲಿ, ನಿಮ್ಮ ಕೆಲವು ಕೃಷಿ ಅನುಭವಗಳನ್ನು ಸೀತಾಫಲದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು. ಮಲ್ಲಿಕಾರ್ಜುನ್ ಗೌಡ ಕನ್ನಾರಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಲಿಂಗಸ್ಗುರು ತಾಲೂಕಿನ ಪ್ರಗತಿಪರ ರೈತರಾದ ಮಲ್ಲಿಕಾರ್ಜುನ್ ಗೌಡ ಕನ್ನಾರಿ ಅವರ ಸೀತಾಫಲ ಬೆಳೆಯ ಅನುಭವಗಳನ್ನು ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು, ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿ ಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಹಾಗೆಯೇ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು, ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಜಿಲ್ಲೆಯಲ್ಲಿ ಶೇಂಗಾ ಬೀಜವನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, KRG-1, ಅಜಯ ಮತ್ತು ಕದರಿ-9 ಈ ತಳಿಗಳನ್ನು ಬಿತ್ತಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಇನ್ನು ಹಿಂಗಾರಿ ಜೋಳದಲ್ಲಿ ಬೆಂಕಿ ಹುಳುವಿನ ನಿರ್ವಹಣೆಗಾಗಿ 2 ಗ್ರಾಂ ಕಾರ್ಬರಿಲ್ ಅಥವಾ 2 ಮಿಲಿಲೀಟರ್ ಮೆಲಾಥಿಯಾನ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ 50% ತೆನೆಗಳು ಹೊರಬಂದಾಗ ಸಿಂಪಡಿಸಬೇಕು. ಹಾಗೆಯೇ ಈ ಸಿಂಪರಣೆಯನ್ನು ಮತ್ತೆ 4-6 ದಿನಗಳ ನಂತರ ಮತ್ತೆ ಮಾಡಬೇಕು. ಇನ್ನು ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ 2 ಗ್ರಾಂ ಮೆಟಾರಿಜಿಯಂ ಅನಿಸೊಪ್ಲಿಯೆ ಅಥವಾ 2 ಗ್ರಾಂ ಮೆಟಾರಿಜಿಯಂ ರೈಲೆ ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನು ಅಥವಾ 0.4 ಗ್ರಾಂ ಇಮಾಮೆಕ್ವಿನ್ ಬೆಂಜೋಯೇಟ್ 5 SG ಅಥವಾ 0.25 ಮಿಲಿಲೀಟರ್ ಕ್ಲೋರಾಂಟ್ರೆನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಜಿಲ್ಲೆಯಲ್ಲಿ ರೈತ ಬಾಂಧವರು ಭತ್ತವನ್ನು ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಇನ್ನು ನೀರಿನ ಲಭ್ಯತೆಯನ್ನು ನೋಡಿಕೊಂಡು ಕೆಸರು ಗದ್ದೆಯನ್ನು ಸಿದ್ಧಪಡಿಸಿಕೊಂಡು ಭತ್ತದ ನಾಟಿ ಕಾರ್ಯವನ್ನು ಕೈಗೊಳ್ಳಬೇಕು. ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ರೈತ ಬಾಂಧವರು ಸಾಸಿವೆ ಬೆಳೆಯನ್ನು ಬೆಳೆಯಬಹುದು. ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪೊಡಾಪ್ಟರ್ ಕೀಡೆಯ ಹತೋಟಿಗೆ 0.15 ml ಕ್ರೋನಾನ್ ಎಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 g ಚಿಕ್ಪಿ ಮ್ಯಾಜಿಕ್ ಅಥವಾ 20 g ಯೂರಿಯಾ ಮತ್ತು 1 ml ಟ್ರೈಕಂಟನಾಲನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು ಮತ್ತು ಈ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬಹುದು. ಇನ್ನು ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೀಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟಿಗೆ 1 ml ಡೈಫೆನಕನೋಜಾಲ್ 25 EC ಅಥವಾ 0.5 g ಮೈಕ್ಲೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಅಲ್ಬೇರ್ನಿಯ ಅಂಗಮಾರಿ ರೋಗದ ಹತೋಟಿಗೆ 2 g ಮ್ಯಾಂಕೋಜಿಬ್ ಅಥವಾ 1 ml ಹೆಕ್ಸಾಕೋನೋಜಲನ್ನು ಪ್ರತಿ ಲೀಟರ್ ನೀರಲ್ಲಿ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಜಿಲ್ಲೆಯಲ್ಲಿ ಟೊಮ್ಯಾಟೋವನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡು ಬಂದಲ್ಲಿ 2 g ಮ್ಯಾಂಕೋಜಿಬ್ ಅಥವಾ 2 g ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 g ಥಯೋಡಿಕ್ ಕಾರ್ಬ್ 75 WP ಅಥವಾ ಇಮ್ಯಾಮೆಕಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯವಕಾಶ ಕಡಿಮೆ ಇದ್ದು ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕು. ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 g ಥಯೋಡಿಕ್ ಕಾರ್ಬ್ 75 WP ಅಥವಾ 0.3 g ಇಮಾಮೆಕಿನ್ ಬೆಂಜೋಯೇಟ್ 5 SG ಅಥವಾ 1 ml ಕ್ಲೋರೋಪೆನಪೈರ್ 10 SC ಅಥವಾ 0.75 ml ನೌಲೂರಾನ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡಿರುವಂತಹ ಹಾಗೆಯೇ ಮಾಡುತ್ತಿರುವ ರೈತ ಬಾಂಧವರು ಗಮನಿಸಬೇಕು. ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರವನ್ನು ಒದಗಿಸಬೇಕು. ಒಣಮೇವು, ಹಸಿರು ಮೇವು ಮತ್ತು ದಾಣೆ ಮಿಶ್ರಣ ಕೊಡುವುದು ಉತ್ತಮ. ಇದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗ್ತದೆ. ಇನ್ನು ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕು. ಇನ್ನು ಹೆಚ್ಚಿನ ಮಾಹಿತಿ ತಮಗೇನಾದರೂ ಬೇಕಿತ್ತು ಅಂತಂದರೆ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನು, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು, ಹಾಗೆಯೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರವನ್ನು ಭೇಟಿ ಮಾಡಬಹುದು. ಮತ್ತೆ ನಾಳೆ ಭೇಟಿಯಾಗೋಣಲ್ಲ. ನಮಸ್ಕಾರ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 rupees ಕೊಡಲಾಗುತ್ತದೆ, ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡ 35% ಬೆಂಬಲ ಕೊಡಲಾಗುತ್ತದೆ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ ಶೇಕಡ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ. ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹತ್ತಿ ಹೈಬ್ರಿಡ್ 9,000 rupees 10,200 rupees, ನೆಲಗಡಲೆ, ಶೇಂಗಾ, ಗುಂಗ್ರಿ 4,305 rupees 7,172 rupees, ಈರುಳ್ಳಿ 600 rupees 2,460 rupees, ಭತ್ತ ಸೋನಾ ಮಸೂರಿ 1,349 rupees 2,050 rupees, ಸೂರ್ಯಕಾಂತಿ ಸೂರ್ಯಪಾನ 5,309 rupees 5,799 rupees, ತೊಗರಿ ಕೆಂಪು 4,001 rupees 6,359 rupees, ತೊಗರಿ ಬಿಳಿ 5,570 rupees 6,030 rupees, ಮಾರುಕಟ್ಟೆ ಲಿಂಗಸುಗೂರು ಸಜ್ಜೆ ಇತರೆ 1,625 rupees 1,830 rupees, ಭತ್ತ ಸೋನ 2,100 rupees 2,152 rupees, ತೊಗರಿ

ತಂದೆ